ರಾಜ್ಯದ ವಿವಿಧೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ, ಈ ಕುರಿತು ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿಯ ಶ್ರೀನಿವಾಸ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ನಂತರ ಭತ್ತ ಮತ್ತು ಧಾನ್ಯಗಳ ಕೃಷಿ ಅನುಭವದ ಕುರಿತು ಜಿ ರಮೇಶ್ ಮಯ್ಯ ಅವರೊಂದಿಗಿನ ಸಂದರ್ಶನ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಸಮಗ್ರ ಕೃಷಿ ಅನುಭವ, ಈ ಕುರಿತು ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿಯ ಶ್ರೀನಿವಾಸ ಶೆಟ್ಟಿ ಅವರೊಂದಿಗಿನ ಸಂದರ್ಶನ. ಬೆಳ್ತಂಗಡಿ ತಾಲೂಕು ತೋಟತ್ತಾಡಿ ಗ್ರಾಮದ ಶ್ರೀನಿವಾಸ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ ಶೆಟ್ಟಿ. ನಮಸ್ಕಾರ ಸರ್. ಈಗ ನೀವು ಏನೇನು ಕೃಷಿಯನ್ನೆಲ್ಲ ಮಾಡ್ತಾ ಇದ್ದೀರಿ? ನಾನು ಫಸ್ಟಿಗೆ ಅಂದರೆ ಯೋಜನೆ ಬರುವ ಮೊದಲು ಖಾಲಿ ಗದ್ದೆ ಮಾತ್ರ ವ್ಯವಸಾಯ ಮಾಡ್ತಾಯಿದ್ದೆ. ಆಮೇಲೆ ಯೋಜನೆ ಬಂದ ಮೇಲೆ ಸ್ವಲ್ಪ ಕಂಗಿನ ಗಿಡ ಇಟ್ಟು ಒಂದು 100 ಗಿಡ ಫಸ್ಟಿಗೆ ಇಟ್ಟೆ. ಅದರಲ್ಲಿದಾಗಿ ಈಗ ಒಂದು 700-800 ಗಿಡ ಮಾಡಿದ್ದೇನೆ. 800 ಅಡಿಕೆ ಗಿಡ ಉಂಟು. ಮತ್ತೆ ಬೇರೆ ಎಂತ ಕೃಷಿ ಉಂಟು? ಬೇರೆ ರಬ್ಬರ್ ಇಟ್ಟಿದ್ದೇನೆ. ಯೋಜನೆ ವತಿಯಿಂದಲೇ ಸಾಲ ತೆಗೆದು ಗುಡ್ಡೆಯಲ್ಲಿ ರಬ್ಬರ್ ಕೃಷಿ 300 ಗಿಡ ಹಾಕಿದ್ದೇನೆ. ಮತ್ತು ತೆಂಗು ಸ್ವಲ್ಪ ಇರುವುದು, ಒಂದು 20-25 ಗಿಡ ಇರುವುದು ಅಷ್ಟೇ ಮರ. ಅಷ್ಟೇ ನನ್ನಲ್ಲಿ ಕೃಷಿ ಇರುವುದು ಇರುವಂಥದ್ದು. ಇದೆಲ್ಲ ಭತ್ತ ಅಥವಾ ಇಂಥದ್ದು ಎಲ್ಲ ಮಾಡಿದ್ದಿಲ್ವ ನೀವು? ಮಾಡಿದ್ದೇನೆ ಸರ್. ಮಾಡಿ ಅಂದರೆ ನಮ್ಮ ಇದರಲ್ಲಿ ನಮ್ಮ ಜಾಗದಲ್ಲಿ ಎಲ್ಲ ಅಣ್ಣ ತಮ್ಮಂದಿರಿಗೆ ಡಿವೈಡ್ ಎಲ್ಲ ಆಯಿತು. ನನಗೆ ಸ್ವಲ್ಪ ಸಿಕ್ಕಿದೆ, ಅದರಲ್ಲಿ ಗದ್ದೆ ಮಾಡಿದೆ. ಕೆಳಗಡೆ ಮೇಲ್ಗಡೆ ಎಲ್ಲ ತೋಟ ಮಾಡಿದರು, ನಡುವಲ್ಲಿ ನನ್ನ ಗದ್ದೆ ಆಯಿತು. ಆಮೇಲೆ ಈ ನವಿಲು ಮಂಗಗಳೆಂದು ಬಂದು ನಾನು ಅದನ್ನು ವ್ಯವಸಾಯ ಮಾಡ್ತಾ ಇದ್ದೆ. ಮಾಡಿದಾಗ ಈ ಮಂಗ ಮತ್ತು ನವಿಲುಗಳೆಲ್ಲ ಬಂದು ಈ ಕೋಳಿ ಎಲ್ಲ ನಂಬಿ ಅದೆಲ್ಲ ತಿಂದು ಅದರಲ್ಲಿ ನಮಗೆ ತುಂಬ ನಷ್ಟ ಆಯಿತು. ಹಾಗೆ ಅದನ್ನು ಬಿಟ್ಟುಬಿಟ್ಟು ಕಂಗಿನ ಗಿಡ ಇಟ್ಟುಬಿಟ್ಟು ಎಲ್ಲದಕ್ಕೂ. ಹೌದು, ಅಡಿಕೆ ಗಿಡ ಸ್ವಲ್ಪ ಇಟ್ಟುಕೊಂಡಿದ್ದೇನೆ ಗದ್ದೆ. ಅದು ಹಾಗೆ ಉಳ್ಳು ಉಂಟು ಸರ್, ದನಗಳಿಗೆ ಉಳ್ಳು ಉಂಟು. ನೀವು ದನ ಸಾಕ್ತಾ ಇದ್ದೀರಿ? ಹೌದು ಸರ್. ಎಷ್ಟು ಸಾಕ್ತೀರಿ? 6 ಉಂಟು ಈಗ. 6 ದನ? ಹೌದು. ಯಾವ ಜಾತಿದ್ದದು? ಅದು ನಾನು ಹೇಳಿದಲ್ಲ, ಗಿಡ್ಡ ತಳಿ. ನಮ್ಮದು ಊರಿದ್ದೆ, ಅದಕ್ಕೆ ನಾವು ಇಂಜೆಕ್ಷನ್ ಕೊಟ್ಟು ಅದರಲ್ಲಿ ಬಂದಂಥದ್ದು. ನಾನು ಜರ್ಸಿ ಇದು ಅದು ಯಾವುದು ತಗೊಳ್ಳಲಿಲ್ಲ, ಯಾವುದಿಲ್ಲ. ನಂದು ಮನೆದ್ದೆ ಸ್ವಂತನೇ. ಸ್ವಂತನೇ. ಇದರಿಂದ ಏನು ಉಪಯೋಗ ನಿಮಗೆ? ಯಾವುದರಿಂದ ಸರ್? ಈ 6 ದನ ಸಾಕಿದ್ರಿಂದ ಇದಕ್ಕೆ ಹಾಲು ಬೇಕಾದಷ್ಟು ಸಿಗ್ತದ? ಹಾಲು ಸಿಗ್ತದೆ ಸರ್. ಎಷ್ಟು ಸಿಗ್ತದೆ ಈಗ ನಮಗೆ? ಒತ್ತಿಗೆ ಒಂದು 35-40 ಲೀಟರ್ ಆಗ್ತೀವಿ. ಇಬ್ಬರೇ ನಮ್ಮ, ಬೇರೆ ಜನ ಇಲ್ಲ. ನಾನು ಇದನ್ನು ಮಾಡಿಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತೀನಿ. ಮನೆಯಲ್ಲಿ ನನ್ನ ಹೆಂಡತಿ ಇದರ ಕೆಲಸ, ಬಾಕಿ ಕೆಲಸ ಎಲ್ಲ ಮಾಡ್ತಾಳೆ ಅವಳು. ಸಂಜೆ ಬಂದು 1-2 ಕಟ್ಟುಗಳು ತಂದು ಹಾಗೆ ಮಾಡ್ತಾ ಇದ್ದೇವೆ. ಓಹೋ, ಹಾಗಿದ್ರೆ ಇದಕ್ಕೆ ದನಕ್ಕೆ ವಿಶೇಷವಾಗಿ ಏನಾದರೂ ಕೂಡ ಆರೈಕೆ ಇಂಥದ್ದೇನಾದರೂ ಮಾಡಬೇಕಾಗ್ತದ? ಇಲ್ಲ ಇಲ್ಲ ಸರ್, ನಾವು ಏನು ಮಾಡುವುದಿಲ್ಲ. ಅಂದರೆ ನಾವು ಹೊತ್ತೊತ್ತಿಗೆ ಮಾತ್ರ ಅದಕ್ಕೆ ತಿಂಡಿ ಇದೆಲ್ಲ ಕೊಡುವುದು. ಬೆಳಿಗ್ಗೆ ಮತ್ತು ಸಂಜೆ ನಾವು ಹಿಂಡಿ ಕೊಡುವುದು. ಹಿಂಡಿ ಎಂತ ಹಿಂಡಿ ಕೊಡ್ತೀರಿ? ನಾವು ಡಿಪ್ಪದಲ್ಲಿ ಸಿಗ್ತಲ್ಲ ಸರ್, ಗೋಲ್ಡನ್ ಮಿಲ್ಕ್ ಹೊಡೆದು

ಕೃಷಿಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡ ಹಾಗೆ ಸಮಾಜ ಸೇವೆಯಲ್ಲೂ ಕೂಡ ನೀವು ತೊಡಗಿಸಿಕೊಂಡಂತವರು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸಮಾಜ ಸೇವೆ ಅಂತ ಹೇಳಿದ್ರೆ ಒಂದು ಕಲ್ಯಾಣ ಮಂಟಪದಲ್ಲಿ ಮ್ಯಾನೇಜರ್ ಆಗಿದ್ದಿದೆ. ಅಲ್ಲಿ ಬಂದ ಪಾರ್ಟಿಗೆ ಅವರಿಗೆ ಏನು ಸವಲತ್ತು ಬೇಕು ಅದನ್ನ ನಾನು ಕೊಟ್ಟೆ ಕೊಡ್ತಿದ್ದೆ. ಅಥವಾ ಕಲ್ಯಾಣ ಮಂಟಪದಲ್ಲಿ ಆ ಸವಲತ್ತು ಇಲ್ಲ ಇದ್ವು, ಎಲ್ಲಿಂದಾದ್ರೂ ತಂದು ಅದನ್ನ ನಾನು ತರಿಸಿ ಅವ್ರಿಗೆ ಕೊಟ್ಟೆ ಕೊಡ್ತಾ ಇದ್ದೆ. ಎಷ್ಟೋ ಮನೆಯಿಂದ ಕೆಲವು ಸಾಮಾನು ತಗೊಂಡು ಅಲ್ಲಿ ಇಟ್ಟದಿತ್ತು. ಆದ್ರಿಂದ ರಮೇಶ್ ಮೈ ಅಂದ್ರೆ ಏನಂತ ಹೇಳಿ ಎಲ್ಲರಿಗೂ ಗೊತ್ತುಂಟು. ಈಗ ಒಳ್ಳೇದು ರಮೇಶ್ ಮೈ ಅವರೇ, ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಧಾನ್ಯದ ಕೃಷಿ ಆಗ್ಬೋದು, ಎಲ್ಲ ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಂತವ್ರು. ಆದ್ರೆ ಬಹುಶಃ ಆಕಸ್ಮಿಕದಿಂದಾಗಿ ಇವತ್ತು ನೀವು ಆ ಕೆಲಸವನ್ನ ಮತ್ತೆ ನೇರವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ನೀವು ನಿಮ್ಮ ಸಹಾಯಕರ ಮೂಲಕ ಈ ಕೃಷಿಯನ್ನ ಮಾಡಿಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳಿದ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಭತ್ತ ಮತ್ತು ಧಾನ್ಯಗಳ ಕೃಷಿ ಅನುಭವ ಈ ಕುರಿತು ಜಿ ರಮೇಶ್ ಮಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 39,500, ಕೋಕಾ ಕ್ವಿಂಟಾಲಿಗೆ 23,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,000-8,300, ಒಂದನೇ ವರ್ಗದ ತೆಂಗಿನಕಾಯಿ 16,000-20,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 12,000-15,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 37,000-47,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ವಿನಾಯಕ್ ತೋರ್ವಿ. ಗತಿಯು ತಾಪಿ ಹೋಗುವಾಗ ಸತ್ಯು ಹದಿಗೆ ಸ್ಮರಣೆ ಮಾತ್ರ ದೂಂದ ಹದಿಗೆ ಸ್ಮರಣೆ ಮಾತ್ರ ದೂಂದ ಹದಿಗೆ ಸ್ಮರಣೆ ಮಾತ್ರ ದೂಂದ ಘೋರ ದುರಿತ ಎಲ್ಲ ಹದಿಗೆ ಸ್ಮರಣೆ ಹದಿಗೆ ಸ್ಮರಣೆ ಮಾತ್ರ ದೂಂದ ಘೋರ ದುರಿತ ಎಲ್ಲ ಹದಿಗೆ ಸ್ಮರಣೆ ಮಾತ್ರ ದೂಂದ ಘೋರ ದುರಿತ ಬೆಂದರಾಯ ಪರಮ ಪುರುಷ ಶ್ರೀ ಪುರಂದರ ಪರಮ ಪುರುಷ ಶ್ರೀ ಪುರಂದರ ಪರಮ ಪುರುಷ ಶ್ರೀ ಪುರಂದರ ವಿಠಲರಾಯ ಪದವಿ ಕೊಡು ಮರೆಯ ಬೇಡ ಮನವಿ ಸ್ಮರಣೆಯ ಮುಂದೆ ಕೇಳಿ ವಿದ್ಯಾಭೂಷಣರು ಹಾಡಿರುವ ಜಗನ್ನಾಥದಾಸರ ರಚನೆ. ಆರು ವಂದಿಸಲೇನು ಆರು ನಿಂದಿಸಲೇನು ಆರು ಶಾಪಿಸಲೇನು ಕೋಪಿಸಲೇನು ಆರು ಮುನಿದು ಮಾತನಾಡದಿದ್ದರೆ ಏನು ಮಾರುತಾಂತರ್ಯಾಮಿ ಮಾರುತಾಂತರ್ಯಾಮಿ ಜಗನ್ನಾಥ ವಿಠಲನ ಕಾರುಣ್ಯ ಪಾತ್ರರ ಕರುಣ ಎನ್ನೊಳಗಿರೆ ಕಾರುಣ್ಯ ಪಾತ್ರರ ಕರುಣ ಎನ್ನೊಳಗಿರೆ ಆರು ವಂದಿಸಲೇನು ಆರು ನಿಂದಿಸಲೇನು ವಿದ್ಯಾಭೂಷಣರು ಹಾಡಿರುವ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರೈತ ಬಂಧುಗಳೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಪ್ರಯೋಗಗಳು ಮತ್ತು ಹಣ್ಣಿನ ಕೃಷಿಯ ಕುರಿತು ಮಹೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:35 ಆಗಲಿದೆ. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬಿಪರ್ಜಾಯ್ ಚಂಡಮಾರುತ ಹಿನ್ನೆಲೆ ಮುನ್ನೆಚ್ಚರಿಕೆ ವಹಿಸುವಂತೆ ರಾಜ್ಯಗಳಿಗೆ ಪ್ರಧಾನಿ ಸೂಚನೆ. ಕೇಂದ್ರದಿಂದ ಜಿಎಸ್ಟಿ ಪರಿಹಾರ ಮೊತ್ತ ಕರ್ನಾಟಕಕ್ಕೆ